ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ. ಬೋಧನೆ, ಸಂಶೋಧನೆ, ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ. 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ. ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು. ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತ ಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ. ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೆರೆವ ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಕೃಷಿ ಶೋಧನೆ ಸಾಧನೆ ಸರಣಿ ಕಾರ್ಯಕ್ರಮದಲ್ಲಿ ಇಂದು ಹಿಂಗಾರು ಜೋಳದ ಬೆಳೆಯಲ್ಲಿ ಬರುವ ರೋಗ ಹಾಗೂ ನಿರ್ವಹಣೆ ಈ ಕುರಿತು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಸಸ್ಯರೋಗಶಾಸ್ತ್ರ ವಿಭಾಗದಲ್ಲಿ ವಿಜ್ಞಾನಿಯಾಗಿರುವ ಡಾಕ್ಟರ್ ಸೈದಾ ಸಮೀನಾ ಅಂಜುಂ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಸಂದರ್ಶಕರು ಹೇಮಂತ್ ರಾಂಬಡಿಗಿ. ನಮ್ಮೆಲ್ಲ ರೈತ ಬಾಂಧವರಿಗೆ ಇಂದಿನ ಕೃಷಿ ಶೋಧನೆ ಸಾಧನೆ ಕಾರ್ಯಕ್ರಮಕ್ಕೆ ಶರಣು ಶರಣಾರ್ಥಿಗಳು. ಇವತ್ತು ನಾವು ಹಿಂಗಾರು ಬೆಳೆ, ಅದರಲ್ಲಿ ಜೋಳದ ಬೆಳೆಯಲ್ಲಿ ರೋಗ ಮತ್ತು ಅವುಗಳ ನಿರ್ವಹಣೆ ಈ ಕುರಿತು ಮಾತಾಡ್ತಾ ಇದ್ದೀವಿ. ಜೋಳದ ಬೆಳೆಯಲ್ಲಿ ಬರ್ತಕ್ಕಂಥ ರೋಗವನ್ನು ಯಾವ ರೀತಿ ನಿಯಂತ್ರಿಸಬೇಕು ಅನ್ನೋದನ್ನು ತಿಳಿಸ್ಕೊಳ್ಳಿಕ್ಕೆ ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸಸ್ಯರೋಗಶಾಸ್ತ್ರ ವಿಭಾಗದಲ್ಲಿ ವಿಜ್ಞಾನಿಯಾಗಿರ್ತಕ್ಕಂಥ ಡಾಕ್ಟರ್ ಸೈದಾ ಸಮೀನಾ ಅಂಜುಂ ಬಂದಿದ್ದಾರೆ. ಈಗ ಹೇಗೆ ನಿಯಂತ್ರಿಸಬೇಕು ಇಂಥ ಜೋಳದಲ್ಲಿ ಬರ್ತಕ್ಕಂಥ ಬೆಳೆಗಳಿಗೆ ರೋಗ ಯಾವುದು ಬರುತ್ತೆ, ಯಾವ ಸಂದರ್ಭದಲ್ಲಿ ಬರುತ್ತೆ, ಯಾಕೆ ಬರುತ್ತೆ, ನಿಯಂತ್ರಣ ಹೇಗೆ ಹೇಗೆ ಗುರುತಿಸಬೇಕು, ಈ ನಿಟ್ಟಿನೊಳಗೆ ಮಾತಾಡ್ತಾರೆ. ನಮಸ್ಕಾರ ಡಾಕ್ಟರ್ ಅಂಜುಮರು. ರೈತ ಬಂಧುವರಿಗೆ ನಮಸ್ಕಾರಗಳು. ಈಗ ಯಾವುದೇ ಬೆಳೆಯಲ್ಲಿ ಒಂದು ರೋಗ ಬರುತ್ತೆ ಅಂತೇಳಿದ್ರೆ ಯಾಕೆ ಬರುತ್ತೆ, ಆ ಕಂಡೀಷನ್ ಆ ರೀತಿ ಇರುತ್ತೋ ಅಥವಾ ಬೆಳೆನೇ ಆಕರ್ಷಣೆ ಮಾಡುತ್ತೋ, ಆ ಸಂದರ್ಭದೊಳಗೆ ಸಹಜವಾಗಿ ರೋಗಗಳು ಬರ್ತವೆ ಅನ್ನೋದು ಇರುತ್ತೋ, ಹೇಗೆ ಹೇಗೆ ಬರ್ತವೆ ರೋಗ? ರೋಗಗಳು ಅಂತ ಹೇಳಿದ್ರೆ ನಾವು ನೋಡ್ತಾ ಇರ್ತೀವಿ, ಮನುಷ್ಯರಲ್ಲೂ ಸಹ ನಾವು ರೋಗಗಳು ಕಾಣ್ತಾ ಇರ್ತವೆ. ಈ ರೋಗಗಳು ಯಾಕಪ್ಪ ಬರುತ್ತೆ ಅಂತ ಹೇಳಿದ್ರೆ, ಒಂದು ಸತಿ ಮನುಷ್ಯನ ಏನು ಬಾಡಿ ಇದೆ ಅದರಲ್ಲಿ ಸ್ವಲ್ಪ ಸಸೆಪ್ಟಿಬಿಲಿಟಿ ಬಂತು ಅಂದ್ರೆ ಅದು ರೋಗಗಳು ಕಾಣಿಸ್ಕೊಂಡು ಬರ್ತಾ ಇರ್ತವೆ. ಅದೇ ತರ ನಾವು ಬೆಳೆಯಲ್ಲೂ ಸಹ ಒಂದು ಸತಿ ನಾವು ಏನಂತೀವಿ ಹೋಸ್ಟ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಏನು ಬೆಳೆ ಇದೆ ಅದು, ಮತ್ತೆ ಅದ್ರ ಜೊತೆಗೆ ವಾತಾವರಣ, ಮತ್ತೆ ಒಂದು ಯಾವುದಾದ್ರೂ ಒಂದು ಅಂದ್ರೆ ರೋಗ ಕಾರಕಗಳು ಇತ್ತಪ್ಪ ಅಂತ ಹೇಳಿದ್ರೆ ಅದು ಮೂರು ಒಂದು ಕಂಡೀಷನ್ ಕೊಡ್ತು, ಒಂದು ಫೇವರೇಬಲ್ ಕಂಡೀಷನ್ ಕೊಡ್ತು ಅಂದ್ರೆ ಆವಾಗ ರೋಗ ಉಂಟಾಗೋಕೆ ಮುಖ್ಯ ಕಾರಣವಾಗುತ್ತೆ. ಅದ್ರ ಜೊತೆಗೆ ಮತ್ತೆ ಟೈಮ್ ಕೂಡ ಮ್ಯಾಟರ್ ಆಗುತ್ತೆ ಅಲ್ವಾ. ಈಗ ಯಾವುದೇ ಬೆಳೆಯಲ್ಲಿ ಒಂದು ರೋಗ ಜೋಳಕ್ಕೆ ಬಂತು ಅಥವಾ ಅದೇ ರೋಗ ಕಡ್ಲಿಗೆ ಬರುತ್ತೆ, ಅದೇ ರೋಗ ಬೇರೆ ಬೆಳೆಗೂ ಬರುತ್ತೆ ಹಂಗಿರುತ್ತೋ, ಅಥವಾ ಇಂಥ ರೋಗ ಈ ಬೆಳೆಗೆ ಮಾತ್ರ ಬರುತ್ತೆ ಹಂಗಿರುತ್ತೋ, ಹೇಗೆ? ಅದು ಆ ಥರ ಬರೋದಿಲ್ಲ. ಒಂದೊಂದು ರೋಗಾಣುಗಳು ಇರ್ತವೆ, ಅದು ಹಲವಾರು ರೋಗಗಳಿಗೆ ಎಫೆಕ್ಟ್ ಮಾಡ್ತಾ ಇರ್ತವೆ, ಹಲವಾರು ಬೆಳೆಗಳಿಗೆ ಎಫೆಕ್ಟ್ ಮಾಡ್ತಾ ಇರುತ್ತೆ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ಜೋಳದಲ್ಲಿ ಒಂದು ಮುಖ್ಯವಾಗಿ ಹಿಂಗಾರಿನ ಜೋಳದಲ್ಲಿ ಒಂದು ರೋಗ ಬರೋದು ಅಂತ ಅಂದರೆ ಕಪ್ಪು ಕಾಂಡಕೊಳೆ ರೋಗ. ಈ ರೋಗ ಬರೋದಕ್ಕೆ ಮುಖ್ಯ ಕಾರಣ ಅಂದರೆ ಮ್ಯಾಕ್ರೋಫೋಮಿನಾ ಫೇಸಿಯೋಲಿನಾ ಅಂತ ಹೇಳಿ ರೋಗ ಕಾರಕವನ್ನು ನಾವು ಹೇಳ್ತೀವಿ. ಈ ರೋಗ ಕಾರಕ ಬರೀ ಜೋಳ ಬೆಳೆಗಷ್ಟೇ ಬರೋದಿಲ್ಲ, ಬೇರೆ ಬೆಳೆಗಳಿಗೂ ಸಹ ರೋಗವನ್ನು ಅದೇ ಜಾತಿಯ ಬೆಳೆಗಳಿಗೆ ರೋಗವನ್ನು ತರಿಸೋದಕ್ಕೆ ಕಾರಣ ಆಗುತ್ತೆ. ಉದಾಹರಣೆ ಇದರಲ್ಲೂ ನೋಡ್ಬೋದು, ಕಡಲೆಯಲ್ಲಿ ನೋಡ್ಬೋದು, ತೊಗರಿಯಲ್ಲಿ ನೋಡ್ಬೋದು, ಎಲ್ಲ ಕಡೆನೂ ಹಲವಾರು ಬೆಳೆಗಳಲ್ಲಿ ಇದು ರೋಗವನ್ನು ಉಂಟು ಮಾಡುತ್ತೆ. ಅಂದರೆ ಇದಕ್ಕೆ ನಾವು ವೈಡ್ ಸ್ಪ್ರೆಡ್ ಅಂತ ಹೇಳ್ತೀವಿ, ಒಂದೇ ಬೆಳೆಗೆ ಇದು ಹಾನಿ ಮಾಡೋದಿಲ್ಲ, ಬೇರೆ ಬೇರೆ ತರ ರೋಗ ಕಾರಕ ಜೊತೆಗೆ ಸೇರಿಕೊಂಡು ಇದು ಬೇರೆ ಬೇರೆ ಬೆಳೆಗಳಲ್ಲೂ ಹಾನಿಯನ್ನು ಉಂಟು ಮಾಡ್ತಾ ಇರುತ್ತೆ. ಒಂದೊಂದು ಏನಿರ್ತವೆ ಅಂದರೆ ಸ್ಪೆಸಿಫಿಕ್ ಇರ್ತವೆ, ಅಂದರೆ ಅದೇ ಅದು ರೋಗ ಇದಕ್ಕೆ ಬೆಳೆಗಷ್ಟೇ ಅದು ಹಾನಿ ಮಾಡುತ್ತೆ, ಬೇರೆ ಬೆಳೆಗಳಿಗೆ ಹಾನಿ ಮಾಡೋದಿಲ್ಲ. ಅಂಥವು ಕೂಡ ರೋಗಗಳು ಇದ್ದಾವೆ. ಈಗ ಉದಾಹರಣೆಗೆ ಹೇಳಬೇಕು ಅಂದರೆ, ಇದರಲ್ಲಿ ನಮ್ಮ ಜೋಳದಲ್ಲಿ ಝೋನೇಟ್ ಲೀವ್ ಸ್ಪಾಟ್ ಅಂತ ಹೇಳಿ ಬರ್ತಾ ಇದೆ, ಅಂದರೆ ಎಲೆ ಚುಕ್ಕಿ ರೋಗ ಝೋನೇಟ್ ಲೀವ್ ಸ್ಪಾಟ್ ಅಂತ ಹೇಳಿ ಬರ್ತಾ ಇದೆ. ಅದು ಇದರಲ್ಲಿ ಮಾತ್ರ ಕಾಣಿಸ್ತಾ ಇದೆ ಅದೇ ಆ ಬೆಳೆಯಲ್ಲಿ. ಅದೇ ಥರ ಸ್ವಲ್ಪ ಸ್ಪೆಸಿಫಿಕ್ ರೋಗಗಳಿರ್ತವೆ, ಪೋಸ್ಟ್ ಸ್ಪೆಸಿಫಿಕ್ ಅಂತ ಒಂದೇ ಈ ಜಾತಿಯ ಗಿಡಗಳಿಗೆ ಸಸ್ಯಗಳಿಗೆ ಮಾತ್ರ ಬರುತ್ತೆ. ಅದೇ ಈ ಒಂದೊಂದು ರೋಗಾಣುಗಳು ರೋಗಗಳು ಏನಿರ್ತವೆ ಬೇರೆ ಬೇರೆ ಬೆಳೆಗಳಲ್ಲೂ ಸಹ ಕಾಣಿಸ್ಕೊಂಡು ಬರ್ತಾ ಇರ್ತವೆ. ಈಗ ನಮ್ಮ ಹಿಂಗಾರು ಜೋಳದಲ್ಲಿ ನಾವು ತಗೊಂಡ್ರೆ ಬಿಳಿಜೋಳ ಅಂತೀವಿ, ಬಿಜಾಪುರ ಜೋಳ ಅಂತೀವಿ, ಮಾಲದಂಡಿ ಅಂತೀವಿ, ಈ ಜೋಳದಲ್ಲಿ ಸದ್ಯಕ್ಕೆ ಬೆಳೆದು ನಿಂತಿದೆ. ಇಂತಿಂಥ ಹಂತದೊಳಗೆ ಇಂತಿಂಥ ರೋಗಗಳು ಬರ್ತವೆ, ಹಂಗೇನಿರುತ್ತೆ ರೋಗಗಳು ಹಂತ ಹಂತದಲ್ಲೇ ಬರ್ತವೆ. ಈಗ ಉದಾಹರಣೆಗೆ ಈಗ ಹೇಳಬೇಕು ಅಂತ ಅಂದರೆ, ಹಿಂಗಾರಿನಲ್ಲಿ ಕೇದಿಗೆ ರೋಗ ಅಂತ ಹೇಳಿ ಸ್ಟಾರ್ಟಿಂಗಲ್ಲಿ ಅಂದರೆ ಬೆಳೆ ಬಿತ್ತಿದೆ 30 ದಿನಗಳಲ್ಲಿ ಕಾಣಿಸ್ಕೊಂಡು ಬರ್ತಾ ಇದೆ. ಅದು ಆ್ಯಕ್ಚುಲಿ ಹಿಂದಿನ ದಿನಗಳಲ್ಲಿ ಏನಿತ್ತು ಅಂದರೆ, ಮುಂಗಾರಿನ ಸಮಯದಲ್ಲಿ ಮಳೆ ಜಾಸ್ತಿ ಆದಾಗ ಆ ವಾತಾವರಣದಲ್ಲಿ ಕೇದಿಗೆ ರೋಗ ಅಂತ ಹೇಳಿ 25-30 ದಿನ ದಾಟ್ತು ಅಂದರೆ ಕಾಣಿಸ್ಕೊಂಡು ಬರ್ತಾ ಇತ್ತು. ಈಗ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ಹಿಂಗಾರಲ್ಲೂ ಸಹ ಕೇದಿಗೆ ರೋಗದ ಸಮಸ್ಯೆ ಕಾಣಿಸ್ಕೊಂಡು ಬರ್ತಾ ಇದೆ. ಅದೇ ಥರ ತುಕ್ಕು ರೋಗ ಅಂತ ಹೇಳ್ತೀವಿ ನಾವು, ಆ ತುಕ್ಕು ರೋಗ ಏನಿದೆ ಸ್ವಲ್ಪ ಮಟ್ಟಿಗೆ ಒಂದು ಮುಂಗಾರಲ್ಲಿ ಒಂದು 50-60 ದಿನ ದಾಟ್ತು ಅಂದರೆ ಅವಾಗ ಕಾಣಿಸ್ಕೊಂಡು ಬರ್ತಾ ಇರುತ್ತೆ. ಅದೇ ಥರ ಹಿಂಗಾರಿಗೆ ಬಂದರೆ ಒಂದು 30 ದಿನ ದಾಟ್ತು ಬಿತ್ತನೆಯಾಗಿ ಅಂತ ಅಂದರೆ ಆ ಟೈಮಲ್ಲಿ ಅದು ರೋಗ ಕಾಣಿಸ್ಕೊಂಡು ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ಥರ ಬೇರೆ ರೋಗಗಳು, ಆಗಲೇ ನಾನು ಹೇಳಿದೆ ಕಾಂಡ ಕೊಳೆ ರೋಗ ಅಂತ ಹೇಳಿ, ಕುಯಿಲಿನ ಸಮಯದಲ್ಲಿ ನಾವು ಈ ಒಂದು ರೋಗವನ್ನು ನಾವು ಅಬ್ಸರ್ವ್ ಮಾಡಬಹುದು, ಕಾಂಡ ಕೊಳೆ ರೋಗ ಅಂತ ಹೇಳಿ. ಮುಖ್ಯವಾಗಿ ಮುಂಗಾರಲ್ಲೂ ಸಹ ಬೇರೆ ಥರದ ರೋಗಗಳಿರ್ತವೆ. ಕಾಳಿನ ಬೂಸ್ಟ್ ರೋಗ ಅಂತ ಹೇಳಿ ಬರುತ್ತೆ, ಎಲ್ಲಿ ಕಾಳು ಯಾವಾಗ ಕಟ್ಟಿರುತ್ತೋ ಆ ಸಮಯದಲ್ಲಿ ಅದು ಕಂಡುಕೊಂಡು ಬರುತ್ತೆ. ಎಲ್ಲಿ ಮಳೆ ಜಾಸ್ತಿ ಆಗ್ತಾ ಇರುತ್ತೋ ಅಂಥ ಸಮಯದಲ್ಲಿ ಈ ಒಂದು ರೋಗ ಜಾಸ್ತಿ ಉಲ್ಬಣವಾಗುತ್ತೆ. ಇದೇ ಥರ ಹಲವಾರು ರೋಗಗಳು ಹಂತ ಹಂತದಲ್ಲಿ ಬರ್ತಾ ಇರುತ್ತೆ. ಆದರೆ ಇದು ತುಕ್ಕು ರೋಗ ಏನಿದೆ ಎಲ್ಲ ಹಂತದಲ್ಲೂ ನಮಗೆ ಕಾಣಿಸ್ಕೊಂಡಿದೆ. ಇದು ಸಂಶೋಧನಾ ವಲಯದಲ್ಲಿರ್ಬೋದು, ಈ ತುಕ್ಕು ರೋಗ ಎಲ್ಲ ಹಂತದಲ್ಲೂ ಸಹ ನಮಗೆ ಕಾಣಿಸ್ಕೊಂಡು ಬರ್ತಾ ಇದೆ. 30 ದಿವಸದಿಂದ ಹಿಡಿದು 50-60 ದಿವಸ ತನಕನೂ ಕಾಣಿಸ್ಕೊಂಡೇ ಬರ್ತಾ ಇದೆ. ಅದು ಅದಕ್ಕೆ ಮುಂಜಾಗ್ರತೆ ತಗೊಳ್ಳೋದು ಒಳ್ಳೆಯದು ಅಥವಾ ಬಂದ ಮೇಲೆ ಹತೋಟಿ ಕ್ರಮ ತಗೊಳ್ಳೋದು ಒಳ್ಳೆಯದು? ಮುಂಜಾಗ್ರತೆವಾಗಿ ಅಂತ ಹೇಳಿದ್ರೆ ನಾವು ಏನು ಮಾಡ್ತಾ ಇದ್ದೀವಿ, ಸಂಶೋಧನೆಯಲ್ಲಿ ನಾವು ಬೇರೆ ಬೇರೆ ತರಹದ ರೋಗ ನಿರೋಧಕತೆ ಇರುವಂತಹ ತಳಿಗಳನ್ನ ನಾವು ಸಂಶೋಧನೆಯಲ್ಲಿ ನೋಡ್ತಾ ಇದ್ದೀವಿ. ಅದರದ ಫಲಿತಾಂಶವನ್ನು ಕೂಡ ನಾವು ಈಗ ವೇಟ್ ಮಾಡ್ತಾ ಇದ್ದೀವಿ. ಆದರೆ ಇವಾಗ ತನಕನೂ ರಸ್ಟ್ ರೆಸಿಸ್ಟೆಂಟ್ ವೆರೈಟಿ ಅಂತ ಹೇಳಿ ಯಾವುದು ಇಲ್ಲ. ಈಗ ನಮ್ಮ ಧಾರವಾಡ ಸೆಂಟರಲ್ಲಿ SVD 1327 ಅಂತ ಹೇಳಿ ಒಂದು ಲೈನ್ನ ನಾವು ಡೆವಲಪ್ ಮಾಡ್ತಾ ಇದ್ದೀವಿ. ಅದು ರೋಗ ನಿರೋಧಕತೆಯನ್ನು ಹೊಂದಿದೆ, ಅಂದರೆ ತುಕ್ಕು ರೋಗಕ್ಕೆ ರೋಗ ನಿರೋಧಕತೆಯನ್ನು ಹೊಂದಿರುವಂಥ ಅದು ಒಂದು ತಳಿ. ನಾವು ಆರಾಮಾಗಿ ಅಂತ ಹೇಳಿದ್ರೆ ಕೆಮಿಕಲ್ ಥ್ರೂ ಅಂದರೆ ರಾಸಾಯನಿಕದಿಂದ ನಾವು ಇದನ್ನು ಮ್ಯಾನೇಜ್ ಮಾಡ್ಬೋದು. ಯಾವುದಾದ್ರೂ ಒಂದು ರಾಸಾಯನಿಕ, ನ್ಯೂ ಜನರೇಷನ್ ಫಂಗಿಸೈಡ್ಸ್ ಅಂತ ಹೇಳ್ತೀವಿ ಇದನ್ನು, ಹೆಕ್ಸಾಕೋನಜೋಲ್ ಇರ್ಬೋದು, ಕಾಂಟಾಫ್ ಅಂತ ಹೆಸರಲ್ಲಿ ಅವೈಲೇಬಲ್ ಇರುತ್ತೆ. ಅದೇ ಥರ ಪ್ರೊಪಿಕೋನಜೋಲ್ ಅಂತ ಹೇಳಿ ಟಿಲ್ಟ್ ಅನ್ನೋ ಹೆಸರಲ್ಲಿ ಅವೈಲೇಬಲ್ ಇರುತ್ತೆ. ಇದನ್ನ 1 ಮಿಲಿಯಷ್ಟು ಪ್ರತಿ ಲೀಟರ್ ನೀರಿಗೆ ಹಾಕಿ ರೋಗ ಕಂಡ ಕೂಡಲೇ ಒಂದು ಸತಿ ಸ್ಪ್ರೇ ತಗೊಂಡು ಮತ್ತೆ 15 ದಿನ ನಂತರ ಇನ್ನೊಂದು ಸತಿ ಸ್ಪ್ರೇ ಮಾಡಿದ್ರೆ ಎಫೆಕ್ಟಿವ್ ಆಗಿ ಇದು ಕಂಟ್ರೋಲಿಗೆ ಬರ್ತಾ ಇದೆ. ಇದು ಒಂದು ರೋಗ. ಹೇಗಿರುತ್ತೆ ಲಕ್ಷಣ, ಆರಂಭಿಕ ಲಕ್ಷಣ? ಆರಂಭಿಕ ಲಕ್ಷಣಗಳು ಅಂತ ಅಂದ್ರೆ ನಾವು ಎಲೆಯ ಕೆಳಗಿನ ಭಾಗದಲ್ಲಿ ನೋಡಬಹುದು, ಯುರೇಡೋಸ್ಪೋರ್ಸ್ ಅಂತ ಹೇಳಿ ಬೀಜ ಕಣಗಳು ಇರ್ತವೆ, ಅದು ಪಸ್ಟ್ಯೂಸ್ ಅಂತ ಹೇಳ್ತೀವಿ, ಅಂದ್ರೆ ಉಬ್ಬಿರುವಂತಹ ಒಂದು ಅಷ್ಟು ಚುಕ್ಕೆಗಳು ನಮಗೆ ಕಂಡು ಬರ್ತಾ ಇರ್ತವೆ. ಅದನ್ನ ನಾವು ಒಡೆದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಪೌಡ್ರಿ ಮಾಸ್ ಅಂದ್ರೆ ಒಂದು ಹುಡಿ ಹೊರಗೆ ಬರುತ್ತೆ, ಕೆಂಪು ಬಣ್ಣದ ಒಂದು ಹುಡಿ ಹೊರಗೆ ಬರುತ್ತೆ. ಇದಕ್ಕೆ ನಾವು ಯುರೇಡೋಸ್ಪೋರ್ಸ್ ಬೀಜ ಕಣಗಳು ಅಂತ ಹೇಳ್ತೀವಿ. ಫಸ್ಟ್ ಮೊದಲನೇ ಹಂತದಲ್ಲಿ ಇದೇ ಕಾಣಿಸ್ಕೊಂಡು ಬರ್ತವೆ. ನಂತರ ರೋಗ ಅಭಿವೃದ್ಧಿ ಆಗ್ತಾ ಆಗ್ತಾ ಮೇಲಿನ ಭಾಗಕ್ಕೆ ಬರುತ್ತೆ. ಮೇಲಿನ ಭಾಗದಲ್ಲಿ ನಾವು ಇನ್ನೂ ಸ್ವಲ್ಪ ಉದ್ದವಾಗಿ ಮತ್ತೆ ಕಪ್ಪಾಗಿ ಚುಕ್ಕೆಗಳನ್ನ ನೋಡ್ತೀವಿ, ಅದಕ್ಕೆ ನಾವು ಟಿಲಿಯೋಸ್ಪೋರ್ ಬೀಜ ಕಣಗಳು ಅಂತ ಹೇಳ್ತೀವಿ. ಸೊ ಇದರಿಂದ ಏನಿರುತ್ತೆ, ವಾತಾವರಣದಲ್ಲಿ ಗಾಳಿಯ ಮುಖಾಂತರ ಇದು ಒಂದು ಕಡೆಯಿಂದ ಇನ್ನೊಂದು ಕಡೆ ಹರಡ್ಕೊಂಡು ಹೋಗ್ತಾ ಇರುತ್ತೆ. ಅದರ ನಂತರ ನಾವು ಇದನ್ನ ನೋಡಿ ನಾವು ಮ್ಯಾನೇಜ್ಮೆಂಟ್ ಮೆಜರ್ಸ್ನ ಮಾಡ್ಕೋಬೇಕಾಗುತ್ತೆ, ಅಂದರೆ ಹತೋಟಿ ಕ್ರಮಗಳನ್ನ ಅನುಸರಿಸ್ಕೋಬೇಕಾಗುತ್ತೆ. ಈ ವೈರಸ್ ಬ್ಯಾಕ್ಟೀರಿಯಾ ಯಾವ್ದಿದೆ? ಇದು ಶಿಲೀಂಧ್ರ ಅಂತ ಹೇಳ್ತೀವಿ ಫಂಗಸ್. ಈ ಶಿಲೀಂಧ್ರದಿಂದ ಉಂಟಾಗುವಂತಹ ಇದು ಒಂದು ರೋಗ, ಪೆರಾನೋಸ್ಕ್ಲಿರೋಸ್ ಪಕ್ಸಿನಿಯಾ ಪರ್ಪೂರಿಯ ಅಂತ ಹೇಳಿ ಇದು ಒಂದು ರೋಗಾಣು. ಇದರಿಂದ ಹರಡುತ್ತೆ, ಇದು ಗಾಳಿಯ ಮುಖಾಂತರ ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಹರಡ್ಕೋತಾ ಹೋಗುತ್ತೆ. ನಮ್ಮ ಧಾರವಾಡ ಪ್ರದೇಶದಲ್ಲಿ ನಾವು ಎಲ್ಲಿ ಸಂಶೋಧನೆಯನ್ನು ನಡೆಸ್ತಾ ಇದ್ದೀವಿ ಅಲ್ಲಿ ನಾವು ಮುಖ್ಯವಾಗಿ ಹಿಂಗಾರಿನ ಜೋಳದಲ್ಲಿ ಸಾಮಾನ್ಯವಾಗಿ ಇದು ರಸ್ಟ್ ಅಂದರೆ ತುಕ್ಕು ರೋಗ, ಮತ್ತು ಅದ್ರ ಜೊತೆಗೆ ಚಾರ್ಕೋಲ್ ಎಂಡ್ರಾಟ್, ಆಗಲೇ ನಾನು ಹೇಳಿದೆ ಕಪ್ಪು ಕಾಂಡ ಕೊಳೆ ರೋಗ ಅಂತ ಹೇಳಿ, ಇವೆರಡು ಮುಖ್ಯವಾಗಿ ಕಾಣಿಸ್ಕೊಂಡು ಬರ್ತಾ ಇರುವಂಥ ರೋಗಗಳು. ಅದೇ ಮುಂಗಾರಲ್ಲೂ ಸಹ ನಾವು ತುಕ್ಕು ರೋಗವನ್ನು ನೋಡ್ತಾ ಇದ್ದೀವಿ, ಚುಕ್ಕಿ ರೋಗವನ್ನು ಸಹ ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ಕೇದಿಗೆ ರೋಗ ಅಂತೂ ಮುಂಗಾರಲ್ಲಿ ಬರ್ತಾ ಇದೆ, ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ, ಕೇದಿಗೆ ರೋಗದ ಸಮಸ್ಯೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಅದು ಬಿಟ್ಟರೆ ಮುಂಗಾರಿನ ಸಮಯದಲ್ಲಿ ಕಾಳಿನ ಬೂಸ್ಟ್ ರೋಗ ಅಂತ ಹೇಳಿ ಅದು ಒಂದು ಇತ್ತೀಚೆಗೆ ಯಾವಾಗ ಅಂತ ಹೇಳಿದ್ರೆ, ರೈತರ ಹೊಲದಲ್ಲಿ ಯಾವಾಗ ಈಗ ಅರ್ಲಿ ಡ್ಯೂರೇಷನ್ ವೆರೈಟೀಸ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂದರೆ ಹೈಬ್ರಿಡ್ಸ್ ಬಂದಿದ್ದಾವಲ್ಲ, ಆವಾಗಿಂದ ಸ್ವಲ್ಪ ಇದು ರೋಗದ ಸಮಸ್ಯೆ ಅಂದರೆ ಆ ಸಮಯದಲ್ಲಿ ಏನಾಗುತ್ತೆ ಅದು ಮಳೆಗೆ ಸಿಕ್ಕಾಕೊಳ್ಳೋ ಚಾನ್ಸಸ್ ಜಾಸ್ತಿ ಇರ್ತಾವಲ್ಲ, ಅಂಥ ಸಮಯದಲ್ಲಿ ಇದು ರೋಗ ಕಂಡ್ಕೊಂಡು ಬರ್ತಾ ಇದೆ. ಈಗ ರೋಗ ಬಂತು, ಅದ್ರ ಕಲೆ ಚಿಕ್ಕೆ ಏನೇನೇ ಡ್ಯಾಮೇಜ್ ಮಾಡಬೇಕು ಅದೆಲ್ಲ ಆಯಿತು, ಎಲೆಗಳು ಒಂಥರ ಕಾಣಿಸ್ತವೆ, ಆರೋಗ್ಯಪೂರ್ಣವಾಗಿರೋದಿಲ್ಲ. ಈಗ ನೀವು ಹೇಳಿದರೆ ಔಷಧ ಅಥವಾ ರಾಸಾಯನಿಕ ಹೇಳಿದ್ರಿ, ಇನ್ನು ಸಿಂಪಡಣೆ ಮಾಡಬೇಕು, ಸಿಂಪಡಣೆ ಮಾಡಿದ್ರೆ ಪೂರ್ತಿ ರಿಕವರಿ ಆಗುತ್ತೋ ಅಥವಾ ಮುಂದೆ ಹರಡೋದನ್ನು ಮುಂದೆ ಹರಡೋಣ ನಾವು ತಪ್ಪಿಸಬಹುದು. ಅಂದ್ರೆ ವಯಸ್ಸಾದ ಎಲೆಗಳ ಮೇಲೆ ಇದು ಬರುತ್ತೆ, ಹಂಗೆ ಹರಡ್ಕೊಂತ ಮೇಲೆ ಹೋಗುತ್ತೆ. ನೀವು ಸ್ಪ್ರೇ ತಗೋತಿರೋ ರಾಸಾಯನಿಕ ಇಂದ ಸ್ಪ್ರೇ ಮಾಡಿದ ತಕ್ಷಣ ಅದು ಸ್ಟಾಪ್ ಆಗುತ್ತೆ, ಅಂದ್ರೆ ಸ್ಪೋರ್ ಪ್ರೊಡಕ್ಷನ್ ಸ್ಟಾಪ್ ಆಗುತ್ತೆ, ನಂತರ ಹರಡುವಿಕೆಯನ್ನು ನಾವು ಕಡಿಮೆ ಮಾಡಬಹುದು. ಹಾಗಾಗಿ ಪ್ರಾರಂಭಿಕ ಹಂತದಲ್ಲೇ ಇದನ್ನ ಹತೋಟಿ ಮಾಡೋದು ಒಳ್ಳೇದು, ಪ್ರಾರಂಭಿಕ ಹಂತದಲ್ಲೇ ಹತೋಟಿ ಮಾಡಬೇಕಾಗುತ್ತೆ. ಮತ್ತೆ ಯಾವ್ಯಾವ ರೋಗ ಬರಬಹುದು? ಇದು ಅಲ್ಲದೆ ಜಿಗಿ ರೋಗ ಬರುತ್ತೆ, ಕಾಳಿಗೆ ರೋಗ ಬರುತ್ತೆ, ಇಂಥವೆಲ್ಲ. ಜಿಗಿ ರೋಗ ಅಂದ್ರೆ ಜೋನಿ ರೋಗ ಅಂತ ಹೇಳಿ ಅದು ಮುಂಗಾರಿನ ಇದರಲ್ಲಿ ಜಾಸ್ತಿ ಕಂಡುಕೊಂಡು ಬರುತ್ತೆ. ನಾವು ಎರ್ಗಾಟ್ ಅಂತ ಹೇಳ್ತೀವಿ, ಶುಗರಿ ಡಿಸೀಸ್ ಅಂತ ಹೇಳಿ, ಸಕ್ಕರೆ ರೋಗ ಅಂತ ಹೇಳಿ, ಅದು ಮುಂಗಾರಿನ ಸಮಯದಲ್ಲಿ ಜಾಸ್ತಿ ಕಂಡು ಬರ್ತವೆ, ಅದೆಲ್ಲ ಮಳೆ ಜಾಸ್ತಿ ಆದಾಗ ಕಂಡು ಬರ್ತವೆ. ಈಗ ಹಿಂಗಾರಿನಲ್ಲಿ ನೀವು ಹೇಳ್ದಂಗೆ ಕಪ್ಪು ಕಾಂಡ ಕೊಳೆ ರೋಗ ಮತ್ತೆ ಅದ್ರ ಜೊತೆಗೆ ತುಕ್ಕು ರೋಗ ಮತ್ತೆ ಕಾಳಿಗೆ ರೋಗ ಇದು ಕಂಡು ಬರ್ತವೆ. ಕಾಳಿಗೆ ರೋಗದಲ್ಲೂ ಸುಮಾರು ಟೈಪಿಸ್ ಇರ್ತವೆ, ಅದರಲ್ಲಿ ಎರಡು ರೈತರ ಹೊಲದಲ್ಲಿ ಕಾಣುವಂಥದ್ದು ಅಂದರೆ ಗ್ರೇನ್ಸ್ ಮಟ್ ಅಂತ ಹೇಳ್ತೀವಿ ನಾವು, ಆಮೇಲೆ ಇನ್ನೊಂದು ತೆನೆ ಕಾಡಿಗೆ ರೋಗ ಅಂತ ಹೇಳ್ತೀವಿ. ಎರಡು ಥರ ರೋಗಗಳು ಕಂಡು ಬರ್ತಾ ಇರ್ತವೆ. ಈ ರೋಗ ಒಂದ್ಸತಿ ಬಂತು ಅಂತ ಹೇಳಿದ್ರೆ ಮತ್ತೆ ಇದರದಂತೂ ರಾಸಾಯನಿಕ ಜೊತೆ ನಾವು ಮ್ಯಾನೇಜ್ ಮಾಡೋದು ಅಂದರೆ ಹತೋಟಿ ಮಾಡೋದನ್ನು ಕಷ್ಟ ಸಾಧ್ಯ. ಇದನ್ನು ನಾವು ಮಾಡಬೇಕು ಅಂತ ಅಂದರೆ ಮೊದಲನೇ ಹಂತದಲ್ಲೇ ನಾವು ಮಾಡಬೇಕಾಗುತ್ತೆ. ಅಂದರೆ ಬೀಜ ನಾವು ಬಿತ್ತನೆ ಯಾವಾಗ ಮಾಡ್ತೀವಿ ಆಗಿನ ಸಮಯದಲ್ಲೇ ನಾವು ಏನು ಮಾಡಬೇಕು, ಬೀಜೋಪಚಾರವನ್ನು ಮಾಡಬೇಕಾಗುತ್ತೆ. ಬೀಜೋಪಚಾರ ಮಾಡೋದಕ್ಕೆ ನಾವು ಔಷಧಿಗಳು ಅಂದರೆ ರಾಸಾಯನಿಕ ಬರ್ತವೆ, ಕ್ಯಾಪ್ಟನ್ ಅಂತ ಹೇಳ್ತೀವಿ ನಾವು, ಕ್ಯಾಪ್ಟನ್ ಅಥವಾ ಥೈರಾಮ್ ಇರ್ಬೋದು. ಇದನ್ನು 2 ಗ್ರಾಮಷ್ಟು ಪ್ರತಿ ಕೆ ಜಿ ಬೀಜಕ್ಕೆ ಲೇಪನೆ ಮಾಡಿ ನಂತರ ನಾವು ಬಿತ್ತನೆಗೆ ಉಪಯೋಗಿಸ್ಬೋದು. ಅದ್ರ ಬಿಟ್ಟರೆ ಒಂದು ಅಂದರೆ ಶಿಲೀಂದ್ರ ಅಂತ ಹೇಳ್ತೀವಿ ಅದನ್ನು, ಬಯೋಕಂಟ್ರೋಲ್ ಏಜೆಂಟ್ ಟ್ರೈಕೋಡರ್ಮ ಅಂತ ಹೇಳಿ ಅದನ್ನು ಸಹ ನಾವು ಉಪಯೋಗಿಸ್ಬೋದು. 4-6 ಗ್ರಾಮ್ ಅಥವಾ 10 ಗ್ರಾಮ್ ತನಕನೂ ನಾವು ಹಾಕಿದ್ರೂ ಏನೂ ಸಮಸ್ಯೆ ಇಲ್ಲ. 10 ಗ್ರಾಮ್ ಪ್ರತಿ ಕೆ ಜಿ ಬೀಜಕ್ಕೆ ಹಾಕಿ ಬೀಜ ಲೇಪನೆ ಮಾಡಿ ನಂತರ ನಾವು ಬೀಜ ಉಪಯೋಗಿಸ್ಬೇಕಾಗುತ್ತೆ. ಮತ್ತು ಅಲ್ಲಿ ನೋಡ್ಕೋಬೇಕಾಗುತ್ತೆ, ಯಾಕೆಂದರೆ ರಾಶಿ ಸಮಯದಲ್ಲಿ ಇದು ಗೊತ್ತಾಗುತ್ತೆ, ಅಂದರೆ ಬೀಜದಲ್ಲಿ ಬರುವಂತಹ ಕಾಡಿಗೆ ರೋಗ ಏನಿದೆ ರಾಶಿ ಮಾಡೋ ಸಮಯದಲ್ಲಿ ಗೊತ್ತಾಗುತ್ತೆ. ಏನಾಗುತ್ತೆ ಅದು ಬೀಜ ಇರೋದು ಅಂದರೆ ಒರಿಜಿನಲ್ ಬೀಜ ಏನಿರುತ್ತೆ, ನಮ್ಮ ಜೋಳದ ಬೀಜ ಏನಿರುತ್ತೆ ಅದಕ್ಕಿಂತ ಸ್ವಲ್ಪ ದಪ್ಪಾಗಿರುತ್ತೆ, ಮತ್ತು ಅದು ಶಿಲೀಂಧ್ರದ ಕೋಶದಿಂದ ತುಂಬಿರುತ್ತೆ. ಒಂದ್ಸತಿ ಒಡೀತು ಅಂತ ಹೇಳಿದ್ರೆ ಅದರಲ್ಲಿ ಕಪ್ಪು ಹುಡಿ ಏನಿರುತ್ತೆ ಹೊರಗೆ ಬರುತ್ತೆ. ಇಂಥ ತೆನೆಗಳನ್ನ ಗುರುತಿಸಿ ನಾವೇನು ಮಾಡಬೇಕು, ರಾಶಿ ಮಾಡೋ ಸಮಯದಲ್ಲಿ ಅದನ್ನು ತೆಗೆದು ಹಾಕಬೇಕು, ನಂತರ ಬಿತ್ತನೆಗೆ ಅಂಥವು ಇದನ್ನು ನಾವು ಯೂಸ್ ಮಾಡೋಕ್ಕಾಗೋದಿಲ್ಲ. ಅದ್ರಾಗ ಪೋರ್ಸ್ ಇರ್ತವು ಅಥವಾ ರೋಗಾಣು ಇರ್ತವೆ ಅಂದ್ರಲ್ಲ, ಅದು ಒಡೆದ ಮೇಲೆ ಮತ್ತೆ ಹರಡ್ಕೊಂಡು ಬಿಡುತ್ತೆ ಅದು ಬೀಜಗಳಿಗೆ ಅಂತ. ಬೀಜ ಅದು ಹರಡುತ್ತೆ, ರೋಗ ಹರಡುತ್ತೆ. ಹಂಗಾಗಿ ನಾವೇನು ಮಾಡಬೇಕು, ಅಂಥವ್ರನ್ನ ತೆಗೆದು ನಾಶ ಮಾಡಿ ಅಥವಾ ಸುಟ್ಟಾಕಿ ನಂತರ ನಾವು ಬಿತ್ತನೆಯನ್ನು ಮಾಡ್ಬೋದು. ಅದು ಬೀಜದಿಂದ ಬರುವಂಥ ಕಾಡಿ ಅದೇ ತೆನೆ ಕಾಡಿಗೆ ರೋಗ ಅಂದರೆ ನಿಮಗೆ ಅಲ್ಲಿ ಕಂಡೇ ಗೊತ್ತೇ ಆಗ್ಬಿಡುತ್ತೆ ಅದು ಏನಿರುತ್ತೆ ಶಿಲೀಂಧ್ರ, ಅದು ಇದು ಎಲ್ಲ ಕಪ್ಪಾಗಿರುತ್ತೆ. ಅಂಥ ತೆನೆಯನ್ನು ತೆಗೆದು ಸುಟ್ಟಾಕ್ಬಿಡುತ್ತೆ. ತೆನೆ ನೋಡಿದರೆ ಗೊತ್ತಾಗುತ್ತೆ ಇದು ಕಾಡಿಗೆ ರೋಗ ಬಂದಿದೆ ಅಂತ. ಎಷ್ಟೋ ಸರಿ ಗಂಧಕ ಕೂಡ ಉಪಯೋಗಿಸ್ತಾರೆ ಇದನ್ನು ಬೀಜೋಪಚಾರ ಮಾಡಲಿಕ್ಕೆ. ವೆಜಿಟೇಬಲ್ ಸಲ್ಫರ್ ಅಂತ ಹೇಳಿ ಗಂಧಕ ಆವಾಗ ಉಪಯೋಗಿಸ್ತಾ ಇದ್ರು, ಈಗ ಸ್ವಲ್ಪ ಅದನ್ನ ಯಾರು ಉಪಯೋಗಿಸ್ತಾ ಇಲ್ಲ. ಉಪಯೋಗಿಸಿದ್ರೆ ಏನು ತೊಂದರೆ ಇಲ್ಲ? ಇಲ್ಲ, ಏನಿಲ್ಲ. ಅದನ್ನ ಶಿಫಾರಸು ಮಾಡಲ್ವಾ? ಶಿಫಾರಸು ನಾವು ಈಗ ಕ್ಯಾಪ್ಟನ್ ಥೈರಾಮ್ ಏನಿದೆ ಅದನ್ನು ಕೂಡ ಬ್ಯಾನ್ ಮಾಡ್ತಿದ್ದಾರೆ ಅಂತಾನೆ ಬರ್ತಾ ಇದೆ. ಅದಕ್ಕೆ ಈಗ ಹೊಸದಾಗಿ ಒಂದು ಸೀಡ್ ಟ್ರೀಟ್ಮೆಂಟ್ಗೋಸ್ಕರ ಅಂತ ಹೇಳಿ ಕೆಮಿಕಲ್ ವೈಟಾವ್ಯಾಕ್ಸ್ ಪವರ್ ಅಂತ ಹೇಳಿ ಇದೆ. ಅದು ಕಾರ್ಬಾಕ್ಸಿನ್ ಮತ್ತು ಥೈರಾಮ್ ಅಂತ ಕೂಡಿರೋವಂಥದ್ದು ಸಂಯುಕ್ತ ಶಿಲೀಂಧ್ರನಾಶಕ. ಅದನ್ನು ನಾವು 3 ಗ್ರಾಮಷ್ಟು ಪ್ರತಿ ಕೆ ಜಿ ಬೀಜಕ್ಕೆ ಹಾಕಿ ನಾವು ಬಿತ್ತನೆಗೆ ಯೂಸ್ ಮಾಡ್ಬೋದು. ಅದನ್ನು ಕೂಡ ಇದೆ, ಇನ್ನು ಶಿಫಾರಸು ಆಗ್ತಾ ಇದೆ. ಓಕೆ, ಇವೆಲ್ಲ ರೋಗವನ್ನು ನೋಡಿದಾಗ ಒಂದು ಕಾಳು ಕಟ್ಟಿದಾಗ ಬರುತ್ತೆ, ಇನ್ನೊಂದು ಬೆಳೆದ ನಿಂತಾಗ ಬರುತ್ತೆ, ಇನ್ನೊಂದು ಪ್ರಾರಂಭಿಕ ಹಂತದಲ್ಲಿ ಬರುತ್ತೆ. ಇವನ್ನೆಲ್ಲ ನೋಡಿದಾಗ ಇವು ಬೀಜದಿಂದ ಒಂದಿಷ್ಟು ಬರ್ತವು, ಗಾಳಿಯಿಂದ ಒಂದಿಷ್ಟು ಹರಡ್ತವು, ಅಥವಾ ರೋಗಾಣುಗಳು ಬೇರೆ ಬೇರೆ ವ್ಯಕ್ತಿಯಿಂದ ಅದು ಆಗ್ಬೋದು, ಬೇರೆಯವರಿಂದನೂ ಆಗ್ಬೋದು, ಹಿಂಗೆ ಹರಡ್ತಾನೆ ಇರ್ತವೆ. ನಾವು ಇಂಥ ರೋಗ ಬರಲ್ದಂಗೆ ನೋಡ್ಕೋಬೇಕಂದಾಗ ಯಾವಾಗ ಈ ಪ್ರೊಸೆಸ್ ಪ್ರಾರಂಭ ಆಗುತ್ತೆ, ನಮ್ಮ ಕ್ರಿಯೆ ಯಾವಾಗ ಪ್ರಾರಂಭ ಆಗಬೇಕು ಅಂತ? ಬೀಜೋಪಚಾರದಿಂದನೇ ಪ್ರಾರಂಭ ಆಗ ಕ್ರಿಯೆ ಪ್ರಾರಂಭ ಆಗಬೇಕು ಅಂತ ಅಂದರೆ ನೀವು ಸ್ಟಾರ್ಟಿಂಗಲ್ಲೇ ಬೀಜ ಬಿತ್ತನೆ ಎಲ್ಲಿ ಯಾವಾಗ ಮಾಡ್ತೀರಾ ಅದಕ್ಕಿಂತ ಒಂದು 3 ವಾರ ನಂತರನೇ ನಾವು ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಹಾಕಬೇಕಾಗುತ್ತೆ. ಕೊಟ್ಟಿಗೆ ಗೊಬ್ಬರ ಹಾಕೋ ಸಮಯದಲ್ಲಿ ನಾವು ಟ್ರೈಕೋಡರ್ಮ ಅಂತ ಆವಾಗಲೇ ಏನಂದೆ ನಾನು, ಅದನ್ನು ಕೂಡ ಹಾಕಿದ್ರೆ ಏನು ತಪ್ಪಿಲ್ಲ. ಕೊಟ್ಟಿಗೆ ಗೊಬ್ಬರ ಜೊತೆ 100 ಕಿಲೋ ಅಷ್ಟು ಕೊಟ್ಟಿಗೆ ಗೊಬ್ಬರ, ಅದ್ರ ಜೊತೆಗೆ 1 ಕಿಲೋ ಅಷ್ಟು ಟ್ರೈಕೋಡರ್ಮಾನ ನಾವು ಮಿಕ್ಸ್ ಮಾಡಿ ಭೂಮಿಗೆ ಸೇರಿಸಿದ್ವಪ್ಪ ಅಂತ ಅಂದರೆ, ಅಲ್ಲಿ ನಾನು ಆವಾಗಲೇ ಹೇಳಿದೆ ಕಪ್ಪು ಕಾಂಡ ಕೊಳೆ ರೋಗ ಅಂತ ಹೇಳಿ, ಅದು ಮ್ಯಾಕ್ರೋಫೋಮಿನ ಫೇಸಿಯೋಲಿನ ಅಂತ ಹೇಳಿ ಅದು ಮಣ್ಣುಜನ್ಯ ಒಂದು ರೋಗಾಣು. ಅದು ಮಣ್ಣಲ್ಲಿ ಯಾವಾಗಲೂ ಇರುತ್ತೆ, ಅದು ವಾಸವಾಗಿರುತ್ತೆ. ಮತ್ತು ಒಂದು ಸುಮಾರು 10 ವರ್ಷ ತನಕ ಸೂಕ್ತ ಇದು ಸಿಕ್ತಪ್ಪ, ಅದಕ್ಕೆ ವಾತಾವರಣ ಸಿಕ್ತು ಅಂತ ಹೇಳಿದ್ರೆ ಆದ್ರೆ ಸುಮಾರು 10 ವರ್ಷ ತನಕ ಅದು ಭೂಮಿಯಲ್ಲೇ ಸುಪ್ತಾವಸ್ಥೆಯಲ್ಲಿ ಬದುಕಿರುತ್ತೆ. ಯಾವಾಗ ಇದು ಜರ್ಮಿನೇಷನ್ ಆಗುತ್ತೆ ಅಂತ ಅಂದ್ರೆ ತೇವಾಂಶ, ಭೂಮಿಯಲ್ಲಿ ತೇವಾಂಶ ಕಡಿಮೆ ಆಯ್ತು ಅಂತ ಸಮಯದಲ್ಲಿ ಇದು ಬೇಗ ರೋಗ ತರಕ್ಕೆ ಕಾರಣ ಆಗುತ್ತೆ. ಸೊ ಇಂಥ ರೋಗಾಣುಗಳನ್ನ ನಾವು ತಡೆ ಮಾಡಬಹುದು ಅಂತ ಹೇಳಿದ್ರೆ ಬಿತ್ತನೆ ಮಾಡೋಕ್ಕಿಂತ ಒಂದು 3 ವಾರ ಮುಂಚೆನೆ ನಾವು ಕೊಟ್ಟಿಗೆ ಗೊಬ್ಬರ ಜೊತೆ ಟ್ರೈಕೋಡರ್ಮಾನ ಮಿಕ್ಸ್ ಮಾಡಿ ಅದನ್ನ ಭೂಮಿಗೆ ಚೆಲ್ಬಹುದು. ಅದ್ರ ಜೊತೆಗೆ ನಂತರ ನಾವು ಬೀಜ ಬಿತ್ತನೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಆ ಸಮಯದಲ್ಲಿ ನಾವು ನೋಡಿ ಬಿತ್ತನೆ ಮಾಡ್ಬೇಕಂದ್ರೆ ಡಿಸೀಸ್ ರೆಸಿಸ್ಟೆಂಟ್ ವೆರೈಟೀಸ್ ಅಂತ ಹೇಳಿ ಬಂದಿದ್ದಾವೆ, ಎಷ್ಟೊಂದು ರೋಗ ನಿರೋಧಕತೆ ಇರುವಂತಹ ತಳಿಗಳಿದಾವೆ. DSV6 ಅಂತ ಹೇಳಿ ತಳಿ ಇದೆ, ಅದನ್ನ ನಾವು ಕಾಳಿನ ಬೂಸ್ಟ್ ರೋಗ ಅಂತ ಏನ್ ಹೇಳಿದೆ, ಅದಕ್ಕೆ ಸ್ವಲ್ಪ ಮಟ್ಟಿಗೆ ರೋಗ ನಿರೋಧಕತೆಯನ್ನು ಹೊಂದಿರುವಂತಹ ತಳಿಗಳು. ಅದೇ ತರ ಬೇರೆ ಬೇರೆ ಇದಕ್ಕೆ ಅಂದ್ರೆ ಈಗ ಕಾಂಡ ಕೊಳೆ ರೋಗ ಅಂತ ಏನ್ ಹೇಳಿದೆ, ಅದಕ್ಕೆ ರೋಗ ನಿರೋಧಕತೆ ಇರುವಂತಹ ತಳಿ SPV2217 ಅಂತ ಹೇಳಿ ಅಭಿವೃದ್ಧಿಪಡಿಸಿದ್ದಾರೆ, ಅದನ್ನು ಸಹ ನಾವು ಯೂಸ್ ಮಾಡಬಹುದು. ಅಂತಹ ರೋಗ ನಿರೋಧಕತೆ ಇರುವಂತಹ ತಳಿಗಳನ್ನ ನಾವು ಆಯ್ಕೆ ಮಾಡಿಕೊಂಡು ನಂತರ ಬೀಜೋಪಚಾರ ಮಾಡಿ ಹಾಕಿದ್ರು ಏನು ಅಡ್ಡಿ ಇಲ್ಲ. ಬೀಜೋಪಚಾರಕ್ಕೆ ನಾವು 6-10 ಗ್ರಾಮ್ ಅಷ್ಟು ಟ್ರೈಕೋಡರ್ಮಾ ಪ್ರತಿ ಕೆಜಿ ಬೀಜಕ್ಕೆ ಹಾಕಿ ನಂತರ ಬೀಜೋಪಚಾರವನ್ನು ಮಾಡಿ ನಂತರ ಬಿತ್ತನೆಗೆ ಯೂಸ್ ಮಾಡಬಹುದು. ನಾನು ಆಗ್ಲೇ ಹೇಳಿದೆ ಹಂತ ಹಂತದಲ್ಲಿ ಅದು ರೋಗಗಳು ಕಂಡು ಬರ್ತಾ ಇರ್ತವೆ. 25-30 ದಿನ ಆಯ್ತು ಅಂದ್ರೆ ಸ್ಟಾರ್ಟ್ ಆಗುತ್ತೆ. ಸೊ 25-35 ದಿನ ಬಂತ ಅಂತ ಹೇಳಿದ್ರೆ ಕೇದಿಗೆ ರೋಗ ಅಂತ ಬರುತ್ತೆ. ಆ ಸಮಯದಲ್ಲಿ ನಾವು ಬೇಕಿದ್ರೆ ಅಲ್ಲಿ ರೋಗದ ತೀವ್ರತೆ ಜಾಸ್ತಿ ಕಾಣಿಸ್ತಿಪ್ಪ ಅಂತ ಹೇಳಿದ್ರೆ ನಾವು ರಿಡೋಮಿಲ್ ಅಂತ ಹೇಳಿ ಒಂದು ಔಷಧಿ ಬರುತ್ತೆ, ಅದರಿಂದ ಒಂದು ಸುಮಾರು 2 ಗ್ರಾಮ್ ಅಷ್ಟು ಪ್ರತಿ ಲೀಟರ್ ನೀರಿಗೆ ಹಾಕಿ ಅದನ್ನ ಸಿಂಪಡಣೆ ಮಾಡಬಹುದು. ಅದಕ್ಕಿಂತ ಮುಂಚೆನೆ ನಾವು ಬೇಕಿದ್ರೆ ಬೀಜೋಪಚಾರ ಮಾಡೋ ಸಮಯದಲ್ಲಿ ಇದು ಒಂದು ಏನು ಔಷಧಿ ಇದೆ, ಇದನ್ನ 4 ಗ್ರಾಮ್ ಅಷ್ಟು ಅಂದ್ರೆ ಮೆಟಲಾಕ್ಸಿಲ್ MZ ಅಂತ ಹೇಳ್ತೀವಿ, ಅದನ್ನ 4-6 ಗ್ರಾಮ್ ಅಷ್ಟು ಪ್ರತಿ ಕೆಜಿ ಬೀಜಕ್ಕೆ ಹಾಕಿ ಲೇಪನೆಯನ್ನು ಮಾಡಬಹುದು. ಅಲ್ಲಲ್ಲಿ ಎಲ್ಲಾದ್ರೂ ಕಂಡು ಬಂತಪ್ಪ ಇದು ರೋಗ ಅಂತ ಹೇಳಿದ್ರೆ, ಜಾಸ್ತಿ ಇತ್ತು ಅಂತರ್ವ್ಯಾಪಿ ಸಂಖ್ಯೆಯಲ್ಲಿ ಇತ್ತು ಅಂತ ಹೇಳಿದ್ರೆ ಅದನ್ನ ತೆಗೆದು ನಾಶ ಮಾಡೋದು ಅದು ಒಳ್ಳೆಯದು. ನಂತರ ಮತ್ತೆ ತುಕ್ಕು ರೋಗ ಅಂತ ಬರುತ್ತೆ, ಅದನ್ನು ಸಹ ಅದೇ ಸ್ಟೇಜಲ್ಲಿ ಬರುತ್ತೆ ಅಂತ ಗೊತ್ತಾಗುತ್ತೆ ನಮ್ಗೆ. ನಾನು ಆಗ್ಲೇ ಹೇಳಿದೆ ಮುಂಗಾರಿನ ಸಮಯದಲ್ಲಿ ಅದು 50-60 ದಿನ ದಾಟ್ತು ಅಂತ ಹೇಳಿದ್ರೆ ಶುರು ಆಗ್ಬಿಡುತ್ತೆ, ಅದೇ ಹಿಂಗಾರಲ್ಲಿ ಸ್ವಲ್ಪ ಬೇಗನೆ 30 ದಿನಕ್ಕೆ. ಆ ಸಮಯದಲ್ಲಿ 1 ಅಥವಾ 2 ಸ್ಪ್ರೇಸ್ ಆಫ್ ಇದು ಕಾಂಟಾಫ್ ಅಥವಾ ಟಿಲ್ಟ್ ಇರ್ಬೋದು, 1 ಮಿಲಿಯಷ್ಟು ಪ್ರತಿ ಲೀಟರ್ ನೀರಿಗೆ ಹಾಕಿ ಸಿಂಪಡಣೆ ಮಾಡಿ ಅದನ್ನ ನಾವು ಕಂಟ್ರೋಲ್ ಮಾಡ್ಕೋಬಹುದು. ಇನ್ನು ರೆಸಿಸ್ಟೆಂಟ್ ವೆರೈಟಿಗೆ ಬಂದ್ರೆ ಇದಕ್ಕೆ ನಾನು ಆಗ್ಲೇ ಹೇಳಿದೆ ರೋಗ ನಿರೋಧಕತೆ ಇರುವಂತಹ ತಳಿಗಳು ಯಾವುದು ಅಷ್ಟು ಇಲ್ಲ. ಆದ್ರೆ ಇತ್ತೀಚೆಗೆ ನಮ್ಮ ಧಾರವಾಡ ಸೆಂಟರ್ ಅಲ್ಲಿ SVD 1327 ಅಂತ ಹೇಳಿ ಅದು ಒಂದು ರೋಗ ನಿರೋಧಕತೆ ಇರುವಂತಹ ತಳಿ ಇದಕ್ಕೆ ತುಕ್ಕು ರೋಗಕ್ಕೆ, ಅದನ್ನ ನಾವು ಡೆವಲಪ್ ಮಾಡ್ತಾ ಇದೀವಿ. ನಂತರ ಕುಯಿಲಿನ ಸಮಯದಲ್ಲಂತೂ ಕಪ್ಪು ಕಾಂಡ ಕೊಳೆ ರೋಗ ಅಂತ ಹೇಳಿ ಬರುತ್ತೆ. ಅದ್ರ ನಿರ್ವಹಣೆಗೆ ನಾನು ಆಗ್ಲೇ ಹೇಳ್ದಂಗೆ ಟ್ರೈಕೋಡರ್ಮಾ ಇಂದ ಬೀಜೋಪಚಾರ ಮಾಡೋದು, ಮತ್ತೆ ಅದ್ರ ಜೊತೆ ಯಾವುದೇ ಔಷಧಿ ರಾಸಾಯನಿಕ ಇದಕ್ಕೆ ಅಷ್ಟು ಉಪಯೋಗ ಆಗೋದಿಲ್ಲ. ಸೊ ಇದನ್ನ ನಾವು ಮಾಡ್ಕೋಬೇಕಾಗುತ್ತೆ ಅಂದ್ರೆ ರೋಗ ನಿರೋಧಕತೆ ಇರುವಂತಹ ತಳಿನ ವೈದ್ಯ SPV2217 ಅಂತ ಏನ್ ಹೇಳಿದೆ ಅಂತ ತಳಿ, ರಾಷ್ಟ್ರೀಯ ಮಟ್ಟದಲ್ಲಿ E36-1 ಅಂತ ಹೇಳಿ ತಳಿ ಇದೆ, ಅದು ರೋಗ ನಿರೋಧಕತೆಯನ್ನು ಹೊಂದಿರುವಂತಹ ತಳಿ. ಬೀಜೋಪಚಾರವನ್ನು ಮಾಡ್ಕೋಬೇಕಾಗುತ್ತೆ. ಒಂದ್ಸತಿ ಸ್ವಲ್ಪ ಕಾಳು ಯಾವಾಗ ಕಟ್ತಾ ಇರುತ್ತೆ ಆ ಸಮಯದಲ್ಲಿ ಸ್ವಲ್ಪ ಒಂದ್ಸತಿ ನೀರಾದ್ರೂ ಕೊಟ್ರೆ ತೇವಾಂಶವನ್ನು ನಾವು ಕಾಪಾಡ್ಕೋಬಹುದು. ತೇವಾಂಶ ಇತ್ತಪ್ಪ ಅಂತ ಹೇಳಿದ್ರೆ ಈ ರೋಗಾಣು ಅಷ್ಟು ಬೇಗ ಹಾವಿಯಾಗೋದಿಲ್ಲ, ಅಂದ್ರೆ ರೋಗಾಣು ಅಷ್ಟು ಬೇಗ ಅಟ್ಯಾಕ್ ಮಾಡೋದಿಲ್ಲ ಅಂದ್ರೆ ಗಿಡಕ್ಕೆ. ಅಂದ್ರೆ ಈಗ ನೀವು ಹೇಳ್ತಾ ಇದ್ರಿ ಕೇದಿಗೆ ರೋಗ, ಕೇದಿಗೆ ರೋಗ ಯಾವ ಪ್ರದೇಶದಲ್ಲಿ ಹೆಚ್ಚಾಗಿ ಬರ್ತಾ ಇದೆ, ಅದರ ನಿರೋಧಕ ಶಕ್ತಿ ಹೊಂದಿರುವಂತಹ ತಳಿಗಳನ್ನ ಆಯ್ಕೆ ಮಾಡ್ಕೋಬೇಕು. ಹೀಗೆ ಎಲ್ಲವೂ ಈಗ ಒಂದ್ ಕೇದಿಗೆ ರೋಗ ಇದೆ, ಇನ್ನೊಂದು ಕೇದಿಗೆ ರೋಗ ಅಷ್ಟು ರೋಗ ನಿರೋಧಕತೆ ತಳಿಗಳು ಇಲ್ಲ, ಸ್ವಲ್ಪ ಮಟ್ಟಿಗೆ ತಡ್ಕೊಳ್ಳೋ ಅಷ್ಟು ತಳಿಗಳು DSV6 ಇರ್ಬೋದು, ಇದನ್ನ ನಾವು ಹಾಕ್ಬೋದು. ಈಗ ಅದನ್ನು ಕೂಡ ನಾವು ನಮ್ಮ ಸಂಶೋಧನೆಯಲ್ಲಿ ನಾವು ನಡೆಸ್ತಾ ಇದೀವಿ. ಒಂದು ತಳಿ ಇದೆ, ಒಂದು ಲೈನ್ ಇದೆ, ಅದನ್ನ ಡೆವಲಪ್ ಮಾಡ್ತಾ ಇದೀವಿ. ಒಂದು 4-5 ವರ್ಷ ಸರಿಯಾಗಿ ಅದು ರಿಸಲ್ಟ್ ಕೊಡ್ತಪ್ಪ ಅಂತ ಹೇಳಿದ್ರೆ ಅದನ್ನ ಕೂಡ ನಾವು ಬಿಡುಗಡೆ ಮಾಡಿಸ್ಬೋದು. IS series ಹಂಗೆ ಅಲ್ವಾ. ಅಂದ್ರೆ ಒಂದು ಪ್ರದೇಶದೊಳಗೆ ಯಾವ ರೋಗ ಹೆಚ್ಚು ಪ್ರಚಲಿತದಲ್ಲಿದೆ, ಪ್ರತಿ ವರ್ಷ ಬರ್ತಾ ಇದೆ, ಅದು ಕಾಟ ಕೊಳ್ತಾ ಇದೆ ಬೆಳೆಗೆ, ಅದನ್ನ ನೋಡ್ಕೊಂಡು ಅದಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿರುವಂತ ತಳಿಯನ್ನು ಆಯ್ಕೆ ಮಾಡ್ಕೋಬೇಕು ಅಲ್ವಾ. ಅದು ಒಳ್ಳೇದು, ಯಾಕೆಂದ್ರೆ ನಮಗೆ ಗೊತ್ತೇ ಇದೆ ಇದು ಜೋಳಕ್ಕೆ ನಾವು ಲೋ ಇನ್ಪುಟ್ ಕ್ರಾಪ್ ಅಂತ ಹೇಳಿ ಹೇಳ್ತೀವಿ. ಸುಮ್ಮನೆ ರಾಸಾಯನಿಕ ಅಷ್ಟು ರೈತರು ಕೂಡ ಇದು ಮಾಡಲ್ಲ, ಉಪಯೋಗಿಸಲ್ಲ. ಅದಕ್ಕೆ ಬೆಸ್ಟ್ ಅಂತ ಹೇಳಿದ್ರೆ ನಾವು ರೋಗ ನಿರೋಧಕತೆ ಇರುವಂತ ಒಂದು ತಳಿಗಳನ್ನ ನಾವು ಅಭಿವೃದ್ಧಿ ಪಡಿಸಬೇಕಾಗುತ್ತೆ. ಮತ್ತೆ ನಾವು ಮೇವಿಗೂ ಬೇಕು, ಕಾಳು ಬೇಕು, ಇವೆಲ್ಲ ಉದ್ದೇಶಕ್ಕಾಗಿ ಬೆಳೀತಾ ಇರ್ತವೆ. ನಮ್ಮ ದನಕರುಗಳು ಮೇವು ಆಗತ್ತೆ, ಮತ್ತೆ ನಮ್ಗೆ ಜೋಳ ಹೆಂಗು ಬೇಕು, ಜೋಳ ಆಗತ್ತೆ, ಈ ಉದ್ದೇಶಕ್ಕಾಗಿ ಬೆಳೀತಾ ಇರ್ತವೆ. ಈಗ 2021-22 ಒಂದು ವೆರೈಟಿ ಅಂತ ಹೇಳಿದ್ರೆ ತಳಿ ಒಂದು ರಿಲೀಸ್ ಆಗಿದೆ. ನೀವು ಹೇಳ್ದಂಗೆ ಏನಿದೆ ಅದು ಡ್ಯುಯಲ್ ಪರ್ಪಸ್ ಅಂತ ಹೇಳ್ತೀವಿ, ಅಂದ್ರೆ ಮೇವಿಗೂ ಬೇಕು ಮತ್ತೆ ನಮ್ಮ ಕಾಳಿಗೂ ಹೇಳಿ ಒಂದು ವೆರೈಟಿ ರಿಲೀಸ್ ಆಗಿದೆ ನಮ್ಮ ಧಾರವಾಡ ಸೆಂಟರ್ ಇಂದ. ಅದನ್ನು ಕೂಡ ನಾವು ಬೇಗನೆ ತರ್ತಾ ಇದೀವಿ. ಅದು CSV 51 ಅಂತ ಹೇಳಿ ತಳಿ, ಅದನ್ನ ಅಭಿವೃದ್ಧಿ ಪಡಿಸ್ತಾ ಇದೆ. ಅಂದ್ರೆ ಸ್ವಲ್ಪ ಮಟ್ಟಿಗೆ ಅಂತ ಹೇಳಿದ್ರೆ ನಮ್ಮ ರಾಷ್ಟ್ರೀಯ ಹಂತದಲ್ಲೂ ಸಹ ಅದು ಸ್ವಲ್ಪ ಮಟ್ಟಿಗೆ ರೋಗ ನಿರೋಧಕತೆ ಎಲ್ಲಾ ತರಹದ ರೋಗಗಳಿಗೂ ರೋಗ ನಿರೋಧಕತೆಯನ್ನು ತೋರಿಸ್ತಾ ಇದೆ. ಹಂಗಾಗಿ ಇದು ಒಂದು ತಳಿ ಬಿಡುಗಡೆ ಆಗ್ತಾ ಇದೆ. ಎಲ್ಲಾ ರೋಗಗಳಿಗೂ ಸಹ ಮಾಡರೇಟ್ ರಿಯಾಕ್ಷನ್ ತೋರಿಸ್ತಾ ಇದೆ, ಮಧ್ಯಮ ರೋಗ ನಿರೋಧಕತಾ ಶಕ್ತಿಯನ್ನು ತೋರಿಸ್ತಾ ಇದೆ. ಅಂದ್ರೆ ಬೇರೆ ಬೇರೆ ಸಂಶೋಧನಾ ಕೇಂದ್ರಗಳು ಇರ್ತವೆ ನಮ್ಮ ದೇಶದಲ್ಲಿ, ಅವೆಲ್ಲ ನಮ್ಮ ಸಂಶೋಧನಾ ಕೇಂದ್ರಗಳೇ ಅನ್ಬೋದು. ಬೇರೆ ಬೇರೆ ಕಡೆ ಆ ರೀತಿಯಾಗಿ ಸಂಶೋಧನೆಗಳನ್ನು, ಅದು ತಳಿಯಾಗ್ಬೋದು ಅಥವಾ ಅದರ ಇಳುವರಿ ಆಗ್ಬೋದು, ರೋಗ ನಿರೋಧಕತೆ ಆಗ್ಬೋದು, ಇಂಥವೆಲ್ಲನು ಒಬ್ರಿಗೊಬ್ರು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ತಗೊಳ್ಳೋದು, ಟ್ರಯಲ್ ನೋಡೋದು, ಹಂಗೆಲ್ಲ ಮಾಡ್ತಿರ್ತಾರಲ್ಲ. ಹೌದು, ಮಾಡ್ತಾ ಇರ್ತೀವಿ. ಅಂದರೆ ನಾವು ಆಲ್ ಇಂಡಿಯಾ ಕೋಆರ್ಡಿನೇಟೆಡ್ ರಿಸರ್ಚ್ ಪ್ರಾಜೆಕ್ಟ್ ಅಂತ ಏನಿದೆ ಎಲ್ಲ ಸೇರಿನೇ ಇದೆ, ಕೋಆರ್ಡಿನೇಟೆಡ್ ಎಲ್ಲ ಸೇರಿನೇ ವರ್ಕ್ ಮಾಡ್ತಾ ಇರುತ್ತೆ. ಪರ್ಭಾನಿ ಇರ್ಬೋದು, ಅಕೋಲಾ ಇರ್ಬೋದು, ಅಲ್ಲಿ ಎಲ್ಲ ಕಡೆಯೂ ನಮ್ಮ ಲೈನ್ಸ್ ಬಂದಿರ್ತವೆ. ಈ ಕಡೆ ಯಾವುದು ಸೂಟಬಲ್ ಇದೆ, ಆ ಕಡೆ ಯಾವುದು ಸೂಟಬಲ್ ಇದೆ ನೋಡ್ತಾ ಇರ್ತೀವಿ. ಅಲ್ಲಿ ಏನಾದರೂ ರೆಸಿಸ್ಟೆಂಟ್ ವೆರೈಟಿ ಬಂತು ಯಾವುದಾದ್ರೂ ಅಥವಾ ಸೆಸೆಪ್ಟೇಬಲ್ ವೆರೈಟಿ ಬಂತು ಅಂತ ಹೇಳಿದ್ರೆ ನಾವು ಇಲ್ಲೂ ಕೂಡ ಅದನ್ನು ಚೆಕ್ ಮಾಡಿ ನೋಡ್ತೀವಿ. ಇತ್ತೀಚೆಗೆ ಈ ರಾಸಾಯನಿಕಗಳನ್ನು ಬ್ಯಾನ್ ಮಾಡ್ತಾ ಇದ್ದಾರೆ, ನಿಷೇಧ ಮಾಡ್ತಾ ಇದ್ದಾರೆ ಅಲ್ವಾ. ಈಗ ನಾವು ಇಷ್ಟು ದಿನ ಏನೇನು ಕೃಷಿಯಲ್ಲಿ ಬಳಸ್ತಾ ಇದ್ವಿ ಅವು ಬೇಡ, ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದ್ದವು, ರಾಷ್ಟ್ರ ಮಟ್ಟದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವು ರಾಸಾಯನಿಕಗಳನ್ನು ಬ್ಯಾನ್ ಮಾಡ್ತಾ ಇದ್ದಾರೆ, ಅದಕ್ಕೆ ಪರ್ಯಾಯವಾಗಿ ಏನರ ಸಂಶೋಧನೆಗಳು? ನಮ್ಮ ಜೋಳದ ಬೆಳೆಯಲ್ಲಿ ನಾವು ನೋಡಿದ್ರೆ ಮ್ಯಾನ್ಕೋಸೆಬ್ ಅಂತ ಹೇಳಿ ಒಂದು ಶಿಲೀಂಧ್ರನಾಶಕ ನಾವು ಹೆಚ್ಚಿಗೆ ಇದನ್ನ ಸಿಂಪಡಣೆಯನ್ನು ಮಾಡ್ತಾ ಇರ್ತೀವಿ. ಈ ಒಂದು ಮ್ಯಾನ್ಕೋಸೆಬ್ ಏನಿದೆ ಜೋಳದ ಬೆಳೆಯಲ್ಲಿ ಒಂದು ದುಷ್ಪರಿಣಾಮವನ್ನು ಕೊಡ್ತಾ ಇದೆ ಅಂತ ಹೇಳಿ ಇದನ್ನ ಬ್ಯಾನ್ ಮಾಡೋದು ಬರ್ತಾ ಇದೆ. ಸೊ ಹಂಗಾಗಿ ಹೊಸ ತರಹದ ಶಿಲೀಂಧ್ರನಾಶಕಗಳು, ನಾನು ಆಗಲೇ ಹೇಳಿದೆ ಕಾಂಟಾಫ್ ಇರ್ಬೋದು, ಟಿಲ್ಟ್ ಇರ್ಬೋದು ಅಥವಾ ಬೇರೆದು ಹೊಸ ತರಹದ ಶಿಲೀಂಧ್ರನಾಶಕವನ್ನು ನಾವು ಈಗ ಪರೀಕ್ಷೆಯನ್ನು ಮಾಡ್ತಾ ಇದ್ದೀವಿ, ಏನು ರೆಸಿಡ್ಯೂ ಎಫೆಕ್ಟ್ ಏನಾದರೂ ಅದ್ರ ಮೇಲೆ ಇರುತ್ತಾ ಅಂತ ಹೇಳಿ. ಸೊ ಇದು ಬಂತಪ್ಪ ಅಂತ ಹೇಳಿದ್ರೆ ಎಲ್ಲ ರೈತರಿಗೂ ಒಳ್ಳೇದಾಗುತ್ತೆ ಅಂತಾನೆ. ಯಾಕೆಂದ್ರೆ ಕಾಳು ಏನಿದೆ ಇದನ್ನ ರೈತರು ಅಂದ್ರೆ ಬೇರೆಯವರೆಲ್ಲ ಕಮರ್ಷಿಯಲ್ ಆಗೂ ಇರ್ಬೋದು ಅಥವಾ ರೈತರ ನಮ್ಮ ಹೊಲದಲ್ಲಿರ್ಬೋದು ಅವ್ರ ಮನೆಗೆಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಇದರಲ್ಲಿ ನಾವು ಔಷಧಿಯನ್ನು ಸ್ಪ್ರೇ ಮಾಡಿ ಅದು ತಿನ್ನೋದ್ರಿಂದ ಆರೋಗ್ಯ ಹಾಳಾಗ್ತಾ ಇರೋದ್ರಿಂದ ನಾವು ಏನಾಗ್ತಾ ಇದೆ ಬೇರೆ ಔಷಧಿಗಳನ್ನ ನಾವು ಪರಿಶೀಲಿಸ್ತಾ ಇದ್ದೀವಿ. ಈಗ ಬ್ಯಾನ್ ಮಾಡ್ತಕ್ಕಂತ ಉದ್ದೇಶ ಏನಿರುತ್ತೆ, ಅದರ ಹಿಂದಿನ ಉದ್ದೇಶ? ಆರೋಗ್ಯದ ಮೇಲೆ ಪರಿಣಾಮ ಬೀಳ್ತಾ ಇದೆ ಅಂತ ಹೇಳಿ ಅದನ್ನ ಬ್ಯಾನ್ ಮಾಡ್ತಾ ಇದೆ. ಯಾಕೆಂದ್ರೆ ಅದರಲ್ಲಿ ಸ್ವಲ್ಪ ರೆಸಿಡ್ಯೂ ಎಫೆಕ್ಟ್ ಇರೋದ್ರಿಂದ ಆ ಕೆಮಿಕಲ್ನ ಬ್ಯಾನ್ ಮಾಡಿ ಬೇರೆ ಕೆಮಿಕಲ್ನ ಟೆಸ್ಟ್ ಮಾಡ್ತಾ ಇದೆ. ಹಾಗಾಗಿ ಪರ್ಯಾಯಕ್ಕೆ ಏನು ಸಿಂಪರಣೆ ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ, ಬೇರೆ ಔಷಧ ಬಂದೇ ಬರ್ತವೆ ಅಲ್ವಾ? ಬೇರೆ ಔಷಧಿಗಳು ಅದನ್ನ ನಾವು ಟೆಸ್ಟ್ ಮಾಡಿ ಹೇಳ್ಬೇಕಾಗುತ್ತೆ, ಅಂದ್ರೆ ಫಲಿತಾಂಶನ ಎಷ್ಟು ರೆಸಿಡ್ಯೂ ಎಫೆಕ್ಟ್ ಅದರಲ್ಲಿ ಉಳ್ಕೊಳ್ಳುತ್ತೆ ಅಂತ ಹೇಳಿ ಅದರ ಇದರಲ್ಲಿ ನಾವು ಆಮೇಲೆ ನೋಡಿ ಔಷಧಿಯನ್ನು ಇದು ಮಾಡಿ. ಅದೇ ಅಂದ್ರೆ ಯಾವುದೇ ಒಂದು ರೋಗವನ್ನು ನಿಯಂತ್ರಣ ಮಾಡಬೇಕಾಯ್ತು ಅಂದ್ರು ಕೂಡ ಸಮಗ್ರ ಅಪ್ರೋಚ್ ಇರಬೇಕು, ಸಮಗ್ರ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ. ಅದು ಬೀಜೋಪಚಾರ ಇರಬಹುದು, ತಳಿ ಆಯ್ಕೆ ಇರಬಹುದು, ಆನಂತರ ಜೈವಿಕ ಪದ್ಧತಿ ಇರಬಹುದು, ರಾಸಾಯನಿಕ ಸಿಂಪಡಣೆಯನ್ನು ನಾವು ಯಾವಾಗ್ಲೂ ಏನ್ ಮಾಡ್ತೀವಿ ಲಾಸ್ಟ್ ಸ್ಟೆಪ್ ಅಲ್ಲಿ ಇಟ್ಕೋತೀವಿ ಅಂತ ಹೇಳಿದ್ರೆ ಇವೆಲ್ಲ ನಾವು ಮಾಡೋದು ಬಿತ್ತನೆ ಮಾಡೋ ಸಮಯದಲ್ಲಿ ನಾನು ಅವಾಗಿಂದ ಏನ್ ನಿರ್ವಹಣೆ ಕ್ರಮಗಳನ್ನ ಹೇಳದ್ನೋ ಆ ಜೈವಿಕ ಇರ್ಬೋದು ಅಥವಾ ಬೇರೆದ ಯಾವ ರೋಗ ನಿರೋಧಕತೆ ಇರುವಂತಹ ತಳಿಗಳನ್ನ ಆಯ್ಕೆ ಮಾಡೋದಿರ್ಬೋದು, ಬೀಜೋಪಚಾರ ಮಾಡೋದಿರ್ಬೋದು, ಇದು ಎಲ್ಲ ಮಾಡಿ ಆಮೇಲೆ ಕೊನೆಯಲ್ಲಿ ಏನಾದ್ರೂ ರೋಗ ಮತ್ತೂ ಕಾಣಿಸ್ಕೊಂಡು ಬರ್ತಾ ಇದೆ ಅಂತ ಸಮಯದಲ್ಲಿ ಕೊನೆಯಲ್ಲಿ ನಾವು ರಾಸಾಯನಿಕ ಸಿಂಪಡಣೆಯನ್ನು ಇಟ್ಕೋತೀವಿ. ಇನ್ನೇನು ಕೈ ಮೀರಿ ಹೋಗ್ತಾ ಇದೆ, ಹೌದು ಅದು ಅನಿವಾರ್ಯ ಅಂದಾಗ ನಾವು ಸಿಂಪಡಣೆಯನ್ನು ಮಾಡಲೇಬೇಕಾಗುತ್ತೆ ಒಂದು ಅಥವಾ ಎರಡು ಬಾರಿ ಅಷ್ಟೇ. ಒಟ್ಟಾರೆ ಎಲ್ಲರೂ ರೈತರ ಕಲ್ಯಾಣಕ್ಕಾಗಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಆ ಪ್ರಯತ್ನ ನಡೆದಿರ್ತಾವ. ಈಗ ಏನ್ ಹೇಳ್ತೀರಿ ರೈತರಿಗೆ, ಅದು ಜೋಳ ಬೆಳೆಯುವಂತ ಬೆಳೆದಿರಂತ ರೈತರಿಗೆ? ಜೋಳ ಬೆಳೆಯುವಂಥ ರೈತರಿಗೆ ನಾವು ಇತ್ತೀಚೆಗೆ ನಾವು ಸರ್ವೆ ಮಾಡಿದಾಗ ನೋಡ್ತಾ ಇರೋದು ಏನಪ್ಪ ಅಂತ ಹೇಳಿದ್ರೆ ಮುಂಗಾರಿನ ಸಮಯದಲ್ಲಿ ಅಂತೂ ತುಂಬಾ ಕಡಿಮೆ ಆಗ್ತಾ ಇದೆ, ವಿಸ್ತೀರ್ಣ ಏನಿದೆ ಇದರದು ತುಂಬಾ ಕಡಿಮೆ ಆಗ್ತಾ ಇದೆ. ಮತ್ತು ಅದ್ರ ಜೊತೆಗೆ ಹಿಂಗಾರಲ್ಲೂ ಸಹ ಅಷ್ಟು ಜಾಸ್ತಿ ಫಸ್ಟ್ ಥರ ಅಷ್ಟು ನೋಡಿ ಬರ್ತಾ ಇಲ್ಲ. ಅಂದರೆ ಜೋಳ ಒಂದು ಅಂದರೆ ಬೆಳೆಯೋದನ್ನ ಕಡಿಮೆ ಮಾಡಿದ್ದಾರೆ. ಇದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಕಡೆಯಿಂದ ನಾನು ಆಗಲೇ ಹೇಳ್ದಂಗೆ ಡಿಸೀಸ್ ರೆಸಿಸ್ಟೆಂಟ್ ವೆರೈಟೀಸ್ ಅಥವಾ ಚೆಕ್ ಮಾಡ್ತಾ ಇದ್ದೀವಿ, ಅಂದರೆ ರೋಗ ನಿರೋಧಕತೆ ಶಕ್ತಿ ಇರುವಂತಹ ತಳಿಗಳನ್ನ ನಾವು ಚೆಕ್ ಮಾಡ್ತಾ ಇದ್ದೀವಿ. ಅಲ್ಲಿ ಏನಿದೆ ಫಲಿತಾಂಶ, ಒಳ್ಳೆ ಫಲಿತಾಂಶ ಬಂತಪ್ಪ ಅಂತ ಹೇಳಿದ್ರೆ ಎಲ್ಲ ರೈತ ಬಾಂಧವರಿಗೂ ಸಹ ಇದು ಒಂದು ಸಹಾಯವನ್ನು ಕೊಡುತ್ತೆ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಇದು ಎಲ್ಲ ರೈತ ಬಾಂಧವರಿಗೂ ಕೂಡ ಇದು ಒಂದು ಅನುಕೂಲವಾಗಿರುವಂತಹ ಇದು ಒಂದು ಇದು. ಒಳ್ಳೆಯದು ಡಾಕ್ಟರ್ ಸೈಯದ ಸಮೀನ ಅಂಜುಮ್ ಅವರೇ, ನೀವು ಈ ಸಸ್ಯ ರೋಗ ಶಾಸ್ತ್ರದ ತಜ್ಞರಾಗಿ ಈಗ ಬೆಳೆದು ನಿಂತಹ ಹಿಂಗಾರು ಬೆಳೆ, ಅದರಲ್ಲಿ ಜೋಳ, ಹಿಂಗಾರು ಜೋಳ, ಅದರಲ್ಲಿ ರೋಗ ಹೇಗೆ ಬರ್ತವು, ಯಾವ ಸಂದರ್ಭದಲ್ಲಿ ಬರ್ತವು, ಮತ್ತು ಅವುಗಳನ್ನು ನಿಯಂತ್ರಣ ಮಾಡಬೇಕಾದ್ರೆ ಯಾವ್ಯಾವ ರೀತಿಯಾಗಿ ನಿಯಂತ್ರಣ ಮಾಡಬೇಕು, ಈ ಕುರಿತು ಅನೇಕ ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದ, ನಮಸ್ಕಾರ. ಧನ್ಯವಾದಗಳು.

ಇದುವರೆಗೆ ಸಾಕ್ಷರತೆಯ ಗೀತೆಯೊಂದನ್ನು ಕೇಳಿದಿರಿ. ಇನ್ನು ಪ್ಯಾಟಿದಾರ್ನಿ ಪ್ರತಿ ಕ್ವಿಂಟಾಲ್ಗೆ. ಗದಗ ಮಾರುಕಟ್ಟೆಯಲ್ಲಿ ಕಡಲೆಕಾಳು 1269 ರೂಪಾಯಿಯಿಂದ ಗರಿಷ್ಠ 4691 ರೂಪಾಯಿಗಳು, ಉದ್ದಿನಕಾಳು 3515 ರೂಪಾಯಿಯಿಂದ 4712 ರೂಪಾಯಿಗಳು, ಇನ್ನು ಅಲಸಂದೆ 2137 ರೂಪಾಯಿಯಿಂದ 6489 ರೂಪಾಯಿಗಳು, ಕುಮಿನ್ ಸೀಡ್ಸ್ 7612 ರೂಪಾಯಿಯಿಂದ 9490 ರೂಪಾಯಿಗಳು, ಹೆಸರುಕಾಳು 2114 ರೂಪಾಯಿಯಿಂದ 7339 ರೂಪಾಯಿಗಳು, ಇನ್ನು ಗೆಜ್ಜಿ ಶೇಂಗಾ 5101 ರೂಪಾಯಿಯಿಂದ 6270 ರೂಪಾಯಿಗಳು, ಹುರುಳಿಕಾಳು 4724 ರೂಪಾಯಿಯಿಂದ 5315 ರೂಪಾಯಿಗಳು, ಬಿಳಿ ಜೋಳ 1022 ರೂಪಾಯಿಯಿಂದ 3919 ರೂಪಾಯಿಗಳು, ಮೆಕ್ಕೆಜೋಳ 1832 ರೂಪಾಯಿಯಿಂದ 2086 ರೂಪಾಯಿಗಳು, ನವಣೆ 2424 ರೂಪಾಯಿಗಳು, ಕುಸುಬೆ 3818 ರೂಪಾಯಿಯಿಂದ 4490 ರೂಪಾಯಿಗಳು, ಸೋಯಾಬೀನ್ 3312 ರೂಪಾಯಿಯಿಂದ 4612 ರೂಪಾಯಿಗಳು, ಸೂರ್ಯಕಾಂತಿ 4812 ರೂಪಾಯಿಯಿಂದ 5343 ರೂಪಾಯಿಗಳು, ತೊಗರಿ 3034 ರೂಪಾಯಿಯಿಂದ 3212 ರೂಪಾಯಿಗಳು, ಬಿಳಿ ಗೋಧಿ